ಉಪಯೋಗವಾಗಿದ್ದಾಗ್ಯಾದರೂ ಮಾಡಿಕೊಳ್ಳುವ ಯುಕ್ತಿ ಸಾಲದೆ ವ್ಯರ್ಥವಾಗಿ ಹೋಗುತ್ತವೆ ಹೊರತು ಜನರ ರಕ್ಷಣೆಗೆ ಕಾರಣವಾಗುವುದಿಲ್ಲ. ಪರೋಪಕಾರಾಯ ಮಹಂತಿ ನದ್ಯಾಹ ಎಂಬ ವಾಕ್ಯ ಉಂಟಾಗಿ ಪರೋಪಕಾರ ನಿಮಿತ್ತವಾಗಿ ತುಂಬಿ ಹರಿಯುತ್ತಿರುವ ನದಿಗಳ ನೀರು ಎತ್ತರ ಭೂಮಿಗೆ ಏರಿ ಭೂಮಿಯನ್ನು ತೋಯಿಸಿದರೆ ಭೂಲೋಕವೆಲ್ಲ ಸದಾಕಾಲದಲ್ಲಿ ಮಂಗಲಕರವಾಗಿ ಕಾಣುವುದು. ಇದರಿಂದ ಸರ್ವ ಜನರು ಸಕಲೈಶ್ವರ್ಯ ಸಂಪನ್ನರಾಗುವರು. ಈ ಪುಣ್ಯ ಕಾರ್ಯವನ್ನು ರಾಜರು ಐಶ್ವರ್ಯವಂತರು ಜಾಗೀರುದಾರರು ಮಾಡಿದ್ದಾದರೆ ಜಗತ್ತಿನ ಮತ್ತು ಪ್ರಜೆಗಳ ಕಲ್ಯಾಣವಾಗುವುದು. ಜನರೆಲ್ಲರೂ ಧನಧಾನ್ಯ ಸಮೃದ್ಧಿಯಾಗಿ ಸುಖದಿಂದ ಕಾಲ ಕಳೆಯುವರು. ಇದನ್ನು ಅವರು ಲಕ್ಷಿಸಲೆಂದು ನನ್ನ ಪ್ರಾರ್ಥನೆ. ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದಾದ ಹಾಗೂ ಕಾಲ್ಕಸವಾಗಿ. ಕಾರ್ಯಕ್ರಮದ ಕೊನೆಯಲ್ಲಿ ಯಶವಂತ ಹಳಿಬಂಡಿ ಹಾಗೂ ಸಂಗೀತಾ ಎಚ್ ಕಟ್ಟಿಯವರಿಂದ ಡಾಕ್ಟರ್ ದರಾ ಬೇಂದ್ರೆಯವರು ವಿರಚಿತ ಈ ಗೀತೆಯನ್ನ ಆಲಿಸೋಣ. ಬರೀ ಶಾಸ್ತ್ರದ ಆಧಾರ

ಅಡವಿ ಸೋಮಾಪುರದ ವಿಆರ್ ದೊಡ್ಡಮನಿ ಹಾಗೂ ತಂಡದವರಿಂದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಏಕತಾರಿ ಪದಗಳನ್ನು ಆಲಿಸ್ತಾ ಇದ್ದೀರಿ. ಇನ್ನು ಮುಂದಿನ ಗೀತೆ ಇನ್ನು ನೋಡರಿ. ಇನ್ನು ನೋಡಿರಿ ಲೋಕರಾಡಣ್ಣ ಸುಳ್ಳಲ್ಲಯ್ಯಣ್ಣ ಮಲ್ಲ ಜನರಿಗೆ ತಿಳಿಯೋದಲ್ಲಣ್ಣ ಜೊಳ ಜೊಟ್ಟಾರು ದೈದೆ ಒಳ್ಳೆ ಬೇಜೊಂದುಳಿಯುದೈದೆ ಮಲ್ಲಹಾರ ಗುರಿಯಂಗ ಕಲ್ಲವಲ್ಲೆ ಜಗವು ಐದೆ ಮಲ್ಲು ಜನರಿಗೆ ತಿಳಿಯೋದಲ್ಲಣ್ಣ ಇನ್ನ ನೋಡಿರಿ ಲೋಕರಾಡಣ್ಣ ಸುಳ್ಳಲ್ಲಯ್ಯಣ್ಣ ಮಲ್ಲ ಜನರಿಗೆ ತಿಳಿಯೋದಲ್ಲಣ್ಣ ಮುಂದಾಗುವ ಸಂದು ಕೇಳಣ್ಣ ಮುಂದಾಗುವ ಸಂದು ಕೇಳಣ್ಣ ಈ ಮಂದ ಮತಿಗಳು ಎಂದು ಅನ್ನೋದಾರಣ್ಣ ಅಂದು ಎಂದು ಅನ್ನ ಬ್ಯಾಡರಿ ಸಂದು ಮುಂದೆ ಒದಗಿ ಬಂದು ಕಂದ ಕರ ಮರಿ ಕಾಣದೆ ನೀವು ಧರುಣಿ ಮೇಲೆ ಬೇದುರುಳುವರಣ್ಣ ಇನ್ನು ನೋಡಿರಿ ಲೋಕರಾಡಣ್ಣ ಸುಳ್ಳಲ್ಲಯ್ಯಣ್ಣ ಮಲ್ಲು ಜನರಿಗೆ ತಿಳಿಯೋದಲ್ಲಣ್ಣ ಅಂದು ಜನರಿಗೆ ಸುಖವೂ ಇಲ್ಲಣ್ಣ ಜರು ಗಂಜಿ ಕಾಣದೆ ಮುಂದ ಮನೆ ಮನೆ ತಿರುಗುತ್ತಾರಣ್ಣ ಮಂಜು ಮಳೆಯ ಮುಗಿಲ ಸೇರುವವು ಪಂಜೆಯಾದಳು ಭೂಮಿ ತಾಯೇ ಉಂಡಯಂದಳ ಪಾತ್ರವಳೆಯಂದೆ ಹಾಗೆ ಹೋಗುವುದು ಜಗವು ಎಲ್ಲ ಮಲ್ಲು ಜನರಿಗೆ ತಿಳಿಯೋದಲ್ಲಣ್ಣ ಎನ್ನ ನೋಡಿರಿ ಲೋಕರಾಡಣ್ಣ ಸುಳ್ಳಲ್ಲಯ್ಯಣ್ಣ ಮಲ್ಲು ಜನರಿಗೆ ತಿಳಿಯೋದಲ್ಲಣ್ಣ ಜೋಡ ಜೋರರು ಮೂಡುತ್ತಾರಣ್ಣ ಮೂಡುವ ಕಾಲಕ್ಕೆ ಕೇಳು ಬರುವರು ಮುಂದೆ ಜೋರ ಜೋರ ಮೋಡೋ ದಾರಣ್ಣ ಮೋಡುವ ಕಾಲಕ ಕೇಡು ಬರುವರು ಮುಂದ ನೋಡಣ್ಣ ಕಾರ ಮನೆಯ ಕರೆಯ ಬರುವರು ರೋಡೆ ತುಂಬುರು ಹೇಳುವದ ಕಾರ ಮನೆಯ ಕರೆಯ ಬರುವರು ರೋಡೆ ತುಂಬುರು ಹೇಳುವದ ಓಡಿ ಹೋದರ ಜಾಗ ಸಿಗದಣ್ಣ ಸುಳ್ಳಲ್ಲೋ ಅಣ್ಣ ಮಲ್ಲು ಜನರಿಗೆ ತಿಳಿಯೋದಲ್ಲಣ್ಣ ಎನ್ನ ನೋಡಿರಿ ಲೋಕದ ಅಣ್ಣ ಸುಳ್ಳಲ್ಲೋ ಅಣ್ಣ ಮಲ್ಲು ಜನರಿಗೆ ತಿಳಿಯೋದಲ್ಲಣ್ಣ ಹುಲ್ಲು ಕಲ್ಲಿಗೆ ಜಗಳ ಬೇತಣ್ಣ ಹುಲ್ಲದ್ದು ಬಡುವಾಗ ಕಲ್ಲು ಅಂಜಿ ಓಡುತ್ತಣ್ಣ ಅಲ್ಲ ಅವರು ಎಂಬ ಮಾತು ಬಲ್ಲ ಜ್ಞಾನಿಗಳಿಗೆ ಗೊತ್ತ ಅಲ್ಲಂ ಪ್ರಭ ಬರುವ ಕಾಲಗ ಕಲ್ಲವಲ್ಲಿ ಜಗವೈತಿ ಮಲ್ಲು ಜನರಿಗೆ ತಿಳಿಯೋದಲ್ಲಣ್ಣ ಜೀವನಂದನ ಚರಣ ಕೆರಗೆ ನೀನು ಅಜ್ಞಾನದಿಂದ ಸೋರುತ್ತಿವುದು ಮನೆಯ ಮಾ